ಇಂದಿನಿಂದಲೇ ನೀರು ಹರಿಸಲು ನಿರ್ಣಯ. ನಾಗರಿಕರ ವೈಯಕ್ತಿಕ ದತ್ತಾಂಶ ಹಕ್ಕು ರಕ್ಷಿಸಲಿರುವ ಡೇಟಾ ರೂಲ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6. ಈಗ ವೇಳೆ 6:51:30. ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ ಜಯಣ್ಣ, ಹೊಸ ವರ್ಷ ಎಲ್ಲೋ ಹೋಗಿ ತಮಟೆ ಬಡ್ಕ ಆಡೇಳ್ಬೇಕು ಅಂತ ಓದ್ ಮನ್ಸ, ಇನ್ನು ಪತ್ತೆ ಇಲ್ಲ ನೋಡವ. ಚಂದ್ರಣ್ಣ ಅಲ್ವಾ, ಎಲ್ಲೋ ಊರಿನ ದೂರ್ಗ್ ಹೋಯ್ತಾ ಇರ್ಬೇಕು. ಚಂದ್ರಣ್ಣ ನೋಡ್ಕಂತಾನೆ ಹೋಯ್ತಾವನೆ ಅಂತ ಅನ್ಸುತ್ತೆ. ಅಲ್ಲ ಕಾಣ್ತಾವನೆ. ಅಲ್ಲ ಕಪ್ಪ, ಇಲ್ಲ ಅಂತನ್ಬಿಟ್ಟು ನನ್ ಬೆನ್ನಿಂದೆ ನಿಂತ್ಕೊಂಡದೆ ಅಪಾಟಿ ಮಾತಾಡೋದು. ಅಲ್ಲ ಕಯ್ಯ, ನಾನು ಪದ ಹೇಳಕ್ ಹೋಗಿದ್ದಿ ಅದು ನಿಜ ದಿಟ ಆಯ್ತಾ. ನಿನ್ನು ಕಮಲಕ್ಕನು ಬನ್ನಿ, ಅಲ್ಲಿ ಹೊಸ ವರ್ಷ ನಡೀತಾ ಇರ್ತದೆ, ಎಲ್ಲರೂ ಜನ ಎಲ್ಲ ಚೌಳಿ ಮುಂದೆ ಸೇರ್ಕೊಂಡು ಪದವ ಆಡ್ಕೊಂಡು ಕುಣ್ಕೊಂಡು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ದಿ. ಅದ್ಯಾಕ ನೀವು ತಪ್ಪಿಸ್ಕೊಂಡ್ಬಿಟ್ರಿ? ಸಿಟಿ ದಿಕ್ಕಿಗೆ ಹೋಯ್ತೀನಿ ಅಂತಲ್ವ ಹೇಳಿ? ಇಲ್ಲ ಕಣ್ಬು, ಅದೇನೋ ಅಲ್ಲಿ ಕರೆದವ್ರನ್ನ ನನ್ನ ಈಕಿತ ಹಳ್ಳಿ ಬಿಟ್ಬಿಟ್ಟು ಪೇಟೆ ಕಡೆಗೆ ಹೋಯ್ತೀನಿ ಅಂತ ಹೇಳ್ದೆ. ಅಲ್ಲಪ್ಪ ಇಲ್ವನವ, ಹಂಗೆ ಹೇಳ್ಬಿಟ್ಟು ಹುಟ್ಟದಳ್ಳಿಯ ಬಿಟ್ಬಿಟ್ಟು ಪೇಟೆ ದಿಕ್ಕು ಮುಖ ಮಾಡ್ದಾರಯ್ಯ. ಅದ್ ಯಾರು ಕಂಡವ್ರಪ್ಪ? ಅದ್ಯಾರು ಕಂಡವ್ರು? ಅಲ್ಲ ನಮ್ಮ ಸಿಟಿ ಹೋಯ್ತೀಮು ಇಲ್ಲ ಅಂತ ತಮಟೆ ಸದ್ದೆ ನಮ್ಮೂರಲ್ಲಿ ಕೇಳಲಿಲ್ಲ ಅಲ್ವಾ ಕಮಲಕ್ಕ? ಅಲ್ಲ ನಮ್ಮೂರ್ನಲ್ಲಿ ಬಾರಿಸ್ತೆ ಅಂತ ಅನ್ಕೊಂಡ್ಯ ಮತ್ತ ಇಲ್ಲಿ ಒಂದಷ್ಟು ಪದವ ಆಡ್ಬಿಟ್ಟು ಹೊಸಿ ಕತ್ಲಾಯ್ತಿದ್ದಂಗಿಯೇ ಪಕ್ಕದಳ್ಳಿ ಇರ್ಲಿಲ್ವಾ, ಅಲ್ಲಿ ಕೊಟ್ಟೋದಿ ಬಿಡು. ಅಲ್ಲಿ ಬಂದ್ಬಿಟ್ಟು ನಮ್ ಕಾಳ, ನಿಂಗ, ಸಿದ್ಧ, ರುದ್ರ ಅವರೆಲ್ಲ ಇಲ್ವಪ್ಪ, ಅಣ್ಣ ಬಣ್ಣ ನಮ್ ಜೊತೆ ಹೊಸಿ ಆಡೋ ಅಂತ ಅನ್ಕೊಂಡು ಕರ್ಕೊಂಡ್ ಹೊಟ್ಟೋಗಿದ್ರು ಕಣ. ಬೆಳಗಾನ ಆಡ್ದ ಬಿಡು ಹೋಗತ್ತೆ. ವಿಶೇಷ 25ನ್ನ ವಿಶೇಷವಾಗಿ ಬರ ಮಾಡ್ಕೊಬಿಟ್ಟವನೆ. ಅಲ್ಲ ಕಣ್ಜಯ್ಯಣ್ಣ, ನಾನೇನೋ ಪದ ಆಡಕ್ಕೆ ಅಂತ ಹೋಗಿದ್ದಿ, ಅದ್ಯಾಕ ಕಣ್ಗುಡ್ಡೆ ಇನ್ನು ಊದ್ಕಂಡಂಗೆ ಅದ ನಿನಗ? ಯಾರ್ಗ ನಿನಗ? ಅದ್ ಇದ್ಯಾ ಕೇಳಿ, ಮೂರು ದಿವಸದಿಂದ ಭತ್ತದ್ದು ಕಟಾವ್ ಮಾಡ್ಕೊಂಡು ಅದ್ರ ಧೂಳು ಆಮೇಲೆ ಕೈಯಾಗಿ ಕೂದಿದ್ಕೊಂಡು ಈಕಿತ ಮಿಷಿನ್ ಇಲ್ಲ ಹುಲ್ ಚಂದಾಗ ಬರೋದಿಲ್ಲ ಅಂತ ನಾವು ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಕುಟುಂಬ ಸಮೇತ ಸಿಕ್ಕಿದ್ರೆ ನಿನ್ನ ಎಳ್ಕೊಳುಮ ಅಂತಲಯ್ಯ, ನೀನೆಲ್ಲಿ ತಮಟೇನು ಹಿಡ್ಕೊಂಡು ಕಡ್ದೆದ್ದಿದ್ಯಾ, ಹಂಗಾಗಿ ಯವ್ವ ಸಾಕಾಗೋಯ್ತ. ಅಲ್ಲಕ್ಕಪ್ಪ ನಮ್ ಕಮಲಕ್ಕನ ವಸಿಯ ಎಲ್ಪ ಕೊಡವ ಅಂತ ಕೇಳದಲ್ವ, ಅಡಿಗೆ ಮಾಡ್ಕೊಂಡ್ ತಕ ಬಂದಿದ್ಲು ಇಟ್ಕೊಂಬಂದಿಲ್ಲಪ್ಪ, ನಮ್ ಹೆಂಡ್ರು ಕರ್ಕ ಹೊಂಟೋಗಿದ್ನಲ್ಲ. ಅದಕ್ಕ ಜಯಣ್ಣ ನೀನ್ ಏನು ಯೋಚನೆ ಮಾಡ್ಬೇಡ, ಮಧ್ಯಾಹ್ನಕ್ಕೆ ಹೊಲತ್ತಾವನೆ ತಕೊಂಬತ್ತೀವಿ ಅಂತ ಹೇಳಿದ್ ಅದೇ ಹೇಳ್ತಿದ್ದ. ಹೊಸಿ ಸೊಪ್ಪ ಕೂದ್ ಮಡ್ಗಿನಿ, ಸೊನೆಕಾಯಿ ಹಿಡ್ದಿಟ್ಟಿನಿ ಅಂತ ಹೇಳ್ತಿದ್ದ. ಅದು ನಿಮ್ ಹೊಲಕ್ ಒತ್ಕೊಂಬರಕಪ್ಪ, ನೀನ್ ಎಲ್ಲಿ ಸಿಕ್ಕಿದ್ದೆ ಅವತ್ ನನ್ಗೆ, ನೀನ್ ಇವತ್ತೇ ಕಂಡಿರೋದು ಒತ್ತಾರೆ ತಾನೆ ಹೋಗುವಾಗ ಕಾಣಿಸ್ಕೊಂಡ್ ಹೋಗ್ಲಿಲ್ವ ನಾನು, ಅಷ್ಟೇ ಇವತ್ ಕಂಡಿದ್ ನೀನು ಎಲ್ಲಿದ್ದೆ ಅಳ್ಳೋ ಮಳ್ಳೋ ಅಂದಂಗೆ ನೀನು ಯಾಕೋ ಜ್ಞಾನ್ ಗೆಟ್ಟೋಯ್ತಿದ್ದೆ. ಇದ್ಕವರೇ ಮಾಡ್ಕ ಬಂದಿದ್ಲು ನಿನ್ನ ಬೋ ಜಪ್ತಿ ಮಾಡ್ಕೊಂಡು, ಬೋ ಇಷ್ಟ ಅಲ್ವಾಪ ನಿಂಗೆ, ಇಷ್ಟ ಕನ್ ಹೇಳು. ಇದ್ಕವ್ರೆ ನಾಕ್ ಮುದ್ದೆ ಹೊಡೆದಿರೋವೆ ಇದ್ದಿದ್ರೆ ಓಲಿ ಬಿಡು. ಏನ್ ನಂದು ಸೇರ್ಸಿ ನೀನೇ ಹೊಡೆದ್ಬಿಟ್ಟೇನೋ ಅಲ್ಲ, ಈಗ ನಾನು ನೀನು ಕಮಲಕ್ಕ ಎಲ್ಲ ಒಂದ್ ಕುಟುಂಬ ಇದ್ದಂಗ ಅಲ್ವೇನಪ್ಪ. ಈಗ ಏನೇ ಮಾಡಿದ್ರು ಗೆಪ್ತಿಗ್ ಬತ್ತೀಯ ನೀನು, ನಮ್ ಚಂದ್ರನ್ ಇದ್ದಿದ್ರೆ ಹಿಂಗ್ ಮಾಡೋನು. ಓದ್ಕಿತ ಸಂಕ್ರಾಂತಿ ಬಂದಿದ್ದ, ಅದ್ ಎಲ್ಲೋ ಹೋಗಿ ಬೀಜ ತಕ್ಕಬಿಟ್ಟು ಗೊಳೋ ಅಂತ ಅಳವ, ಸರಿ ಬರ್ನಿಲ್ಲ ಜಯಣ್ಣ ಅಂತ ಆಗ್ಲೂ ನೀನ್ ಗೆಪ್ತಿ ಮಾಡ್ಕೊಂಡು. ಏನ್ ಒಳ್ಳೆ ನಮ್ ಕಮಲಕ್ಕನ ಹಟ್ಟಿ ಮುಂದೆ ಜಗತಿ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತಲ್ಲಪ್ಪ ಅದು ಸಂಕ್ರಾಂತಿ. ಹೆಗಲ್ ಮೇಲೆ ಒಂದ್ ಚೌಕ ಹಾಕೊಂಡಿದ್ದ ಬಿಡು, ಅದು ಒದ್ದೆ ಆಗ್ಬಿಟ್ಟಿತ್ತು. ನಾನು ಹೇಳ್ದೆ ಇಲ್ಲ ಯೋಚನೆ ಮಾಡ್ಬೇಡ, ಮುಂದಿನ ಕಿತ ಹೋಗುವಾಗ ನಾನು ಬರ್ತೀನಿ, ಹಿಂದಾಗಡೆಯಿಂದ ಚಂದ್ರಣ್ಣು ಬತ್ತಾನೆ, ಒಳ್ಳೆ ಬಿತ್ತ ತೆಕ್ ಕೊಡ್ತೀವಿ ಅಂತ ಹೇಳಿದ್ನ ಅಂದ್ರ ಎಲ್ಲ ಒಂಥರ ಫ್ಯಾಮಿಲಿ ಕಣ್ಣು ಫ್ಯಾಮಿಲಿ. ಈಗ ಊರೊಟ್ಟಿನ ಕೆಲಸ ಅಂತ ಹೇಳೋದಿಲ್ವಪ್ಪ, ಈಗ ಒಂದ್ ಮದುವೆ ಮುಂಜಿ ಮಾಡ್ಲಿ ಎಲ್ಲಾರು ಸೇರ್ಕತ್ತಿದ್ರು. ಆಗ ಜಯಣ್ಣ ಮದುವೆ ಮಾಡಾರಲ್ಲಪ್ಪ, ಅವಾಗ ಏನಪ್ಪ ಹತ್ತದ್ ದಿನ ಹನ್ನೆರಡು ದಿನ ಒಂದೊಂದ್ ತಿಂಗಳು ನಡೆಯೋದು, ಭತ್ತವ ಕುಟ್ಕೊಂಡು ಪದ ಹೇಳರು ಆಯ್ತಾ, ಅಕ್ಕಿ ಮಾಡ್ಕೊಳ್ಳೋರು ಅಕ್ಕಿ ಶಾಸ್ತ್ರ ಮಾಡೋರು ಎಲ್ಲರೂ, ಇದು ನಮ್ಮನೆ ಹಬ್ಬ ನಮ್ಮನೆ ಮದುವೆ ಅಂತ ಅನ್ಕೊಂಡು ಎಲ್ಲರೂ ಸೇರ್ಕೊಳ್ಳೋರು. ಈ ಅಡುಗೆ ಗಿಡಿಗೆ ಮಾಡ್ತಿರ್ಲಿಲ್ವಪ್ಪ ಮದುವೆ ಅಂತಂದಾಗ, ಅವಾಗೇನು ಅನ್ನ ಸಾರು ಪಾಯಸ ಒಸಿ ಬೂಂದಿ ಅಷ್ಟೇ ಅಲ್ವಾ, ಸೊಟಕದಲ್ಲಿ ಆ ಸಾರು ಇದು ಪಾಯಸ ಬಡಿಸ್ತಾ ಇದ್ರೆ ಅದು ಏನವ್ವ ಗಮ ಗಮ ಗಮ ಗಮ. ಕಮಲಕ್ಕ ಕಟಾವ್ ಮಾಡೋದಕ್ಕೆ ಮುಂಚೆ ಒಂದ್ ಕಣ ಮಾಡ್ಕೊಳ್ಳೋರು. ಹ್ಮ್ಕಪ್ಪ ಇಲ್ವಪ್ಪ, ಕಣ ಮಾಡೋದೇ ಹಬ್ಬ. ಒಂದ್ ಜಾಗದಾಗೆ ಎಲ್ಲಾ ಸೇರ್ಕೊಂಡು ಅಂದ್ರೆ ಎಲ್ಲೆಲ್ಲಿ ಭತ್ತ ಬೆಳೆದಾರೆ ಅವ್ರೆಲ್ಲ ಸೇರ್ಕೊಂಡು ಸಗಣಿಯ ತಾರಿಸಿ ಅದಕ್ಕ ರೋಣಗಲ್ಲೆಲ್ಲ ಒಡೆದು ಒಳ್ಳೆ ಕಣ ಮಾಡಿ ರೆಡಿ ಮಾಡ್ಬಿಟ್ಟು ಎಲ್ಲಾರದು ಭತ್ತ ಕೂತಂದ್ ಹಾಕುದು ರಾಸಿ ರಾಸಿ, ಆಮೇಲೆ ಬಡಿಯೋದಪ್ಪ ಸಡಗರ. ಈಗ ಎಲ್ಲಾ ಎಣ್ಣೆಗಳು ಸೇರ್ಕೊಂಡು ಒಬ್ರು ಮನೆಯಿಂದ ಇದ್ಕವ್ರೆ, ಇನ್ನೊಬ್ರು ಮನೆಯಿಂದ ಇನ್ನೊಂದು, ಇನ್ನೊಬ್ರು ಮನೆ ಒಬ್ಬಿಟ್ಟು ಎಲ್ಲ ಸೇರ್ಸ್ ತಕ ಬಂದು ಈ ಕಡೆ ಐಕಳುಗಳಿಗೆ ಖುಷಿ, ಏನಪ್ಪ ಹೊಸ ಹೊಸ ತರದ ಅಡಿಗೆ ಸಿಗ್ತದೆ ಅಂತ. ಅವು ಬತ್ತವೆ ಕೆಲಸ ಮಾಡಕ್ಕೆ ಹೊಸಿ, ಆಮೇಲೆ ಬಡಿಯಕ್ಕೆ ಒಳ್ಳೆ ಇವರು ಏನು ಶಕ್ತಿಯುತವಾದವ್ರು ಬಡಿಯಕ್ಕೆ, ಆಮೇಲೆ ಸುಮ್ಕಿರೋರು ಹೊಸಿ ವಯಸ್ಸಾದವರು ಇದ ಎತ್ತ ಕಟ್ಕೊಂಡು ಸುತ್ತ ಸುತ್ತದು ರೋಣಗಲ್ ಕಟ್ಕೊಂಡು ಕೊನೆದೇನಾರು ಉಳ್ಕೊಂಡಿದ್ರು ಬೀಳ್ಲಿ ಅಂತ, ವಯಸ್ಸಾದವರು ಕೇರೋದು ತೂರೋದು ಬೀಜವ ತುಂಬ್ಕೊಳ್ಳೋದು ಎಲ್ಲಾ ಸೇರ್ಕ ಮಾಡಿದ್ರೆ ವ್ಯವಸಾಯ ಕಣ್ಣು. ಮೂಕಪ್ಪ ಊರೊಟ್ಟಿನ ಕೆಲಸ ಅಂದ್ರೆ ಒನ್ ಟ್ವೆಂಟಿ ಆಗ್ಬಿಡೋದಲ್ಲ ಒಬ್ಬನೇ, ಈಗ ಏನೋ ಸಾವು ಆಯ್ತು ನಮ್ ಇದನ್ನ ಕಪ್ಪ, ನೀ ಯಾಕ ಧೈರ್ಯ ತಕ್ಕ ಹೋಗವ್ರು ಹೋದ್ರು ಬಂದಾರ ಹೋದ್ಮೇಲೆ ಅಂತ ಅನ್ಕೊಂಡು ಹೇಳಿ ಒಂಚೂರು ಸಮಾಧಾನ ಮಾಡ್ತಿದ್ರು. ಈಗ ಏನಾಗ್ಬಿಟ್ಟದೆ ಜಯಣ್ಣ, ಸಿಟಿ ದಿಕ್ಕೆ ಪಕ್ಕದ ಮನೇಲಿ ಯಾರು ಸತ್ತಿದ್ರು, ಯಾರು ಸತ್ತವ್ರೆ, ಎಲ್ಲಿದ್ರಿ ಇವರು, ಏನು ಗೊತ್ತಾಗೋದಿಲ್ಲ ಕಪ್ಪ. ಅದಕ್ಕೆ ಒಂದು ಕುಟುಂಬ ಒಂದ್ ಫ್ಯಾಮಿಲಿ ಅಂತ ಹೇಳ್ದಲ್ಲಪ್ಪ ನೀನು, ಏನೇನಾದದು ಯಾರವ್ರ ಮನೇಲಿ ಏನ್ ಕೆಲಸ ಮಾಡ್ತಿದ್ದರು. ಅಲ್ಲ ಕಂಚಯ್ಯಣ್ಣ, ಈಗ ಗ್ವಾಡೆ ತರ ಕಟ್ಕೊಂಡ್ಬಿಟ್ಟು ಪಕ್ಕದ ಮನೇಲಿ ಮಾತಾಡ್ಸಕ್ಕೆ ಹೋಗೋದಿಲ್ಲ, ಜಗ್ಲಿ ಇರೋದು ಎಲ್ಲ ಕುಂತ್ಕೊಂಡು ಎದ್ರು ಬದ್ರು ಮಾತಾಡ ಅಲ್ವಾ, ಕತ್ಲಾಯ್ತಿದ್ದಂಗಿ ಒಸಿ ಮುಸು ಮುಸ್ಕು ಇದ್ದಂಗಿ ಬಂದು ಕುಂತ್ಕೊಂಡು ಏನಕ್ಕ ಊಟ ಆಯ್ತಾ, ಏನ್ ಹೆಸ್ರ, ಅಂತ ಕೇಳ್ತಿದ್ರು. ಜಗತಿ ಬಗ್ಗೆನೆ ಯಾರೋ ತುಂಬಾ ಚಂದಾಗಿ ಬರ್ದವ್ರೆ ಕಣಣ್ಣ, ಮನೆ ಮುಂದ್ಗಡೆ ಜಗತಿಯ ಈಗ ಯಾರು ಮಡಿಕೊಳ್ಳಕೆ ಇಲ್ವಂತೆ, ಯಾರು ಬಂದು ಕುಂತ್ಕೊಂಡ್ಬಿಡ್ತಾರೆ ಅಂತ ಇಲ್ವಾ? ಅವ್ರನ್ನ ಕೇಳ್ಬೇಕು, ಕಾಫಿ ಬೇಕಣ್ಣ, ಊಟ ಬೇಕಣ್ಣ ಅಂತ ಕೇಳ್ಬೇಕು. ಜಗತಿಯ ಇರ್ಲಿಲ್ಲ ಅಂದ್ರೆ, ಅಂದ್ರೆ ಮುಂಚೆ ಎಲ್ಲ ಜಗತಿ ಮ್ಯಾಗ ಕುಂತ್ಕೊಂಡು ಕಾಯಿ ಹಿಡಿಯೋದು ಅಥವಾ ಇನ್ನೇನೋ ಕೆಲಸ ಮಾಡೋದು, ಇಲ್ಲ ಸೋಪ್ ಬಿಡ್ಸೋದು, ಮಾತಾಡ್ಕೊಂಡು ಕಷ್ಟ ಸುಖವ ಎಷ್ಟು ಚಂದಾಗಿ ಹೋಗೋದು. ಈ ಜಪಾನ್ ದೇಶದಾಗೆ ಹಣ ಒಂದು ಹಳ್ಳಿ ಅದಂತೆ, ಅಲ್ಲಿ ಕನಿಷ್ಠ ಬದುಕಿರೋರ ಆಯಸ್ಸೇ 100 ವರ್ಷ ಅಂತ. ತಕ್ಕಳಪ್ಪ, 100 to 120 ವರ್ಷ ಬದುಕವ್ರಂತ ಕವು. ಎಲ್ಲ ಆರೋಗ್ಯವಾಗಿ, ಯಾವ ಕಾಯಿಲೆ ಪಾಯಿಲೆ ಇಲ್ಲ, ನಡ್ಕ ಓಡಾಡ್ತಾರೆ, ಕಣ್ಣು ಕಾಣ್ತದೆ, ಅಲ್ಲಿ ಚಂದಾಗವೆ, ಕಿವಿ ಕೇಳ್ತತೆ, ಆರೋಗ್ಯವಾಗವ್ರೆ ಇಲ್ವಾ? ಅವ್ರನ್ನ ಕೇಳಿದ್ರೆ ನೀವೆಲ್ಲ ಇಷ್ಟಿಷ್ಟು ವರ್ಷ ಬದುಕಿದ್ದಿರಲ್ಲ ಹೆಂಗೆ ಅಂದರೆ, ಅವ್ರು ಹೇಳ್ತಾರಂತೆ ನಾವು ಯೋಚನೆ ಮಾಡೋದಿಲ್ಲ, ಇಡೀ ಹಳ್ಳಿ ಒಂದು ಕುಟುಂಬದ ಥರ ಇದ್ದೀವಿ ನೋಡಪ್ಪ ನೋಡಪ್ಪ. ಈಗ ಜಯಣ್ಣ ಪರಸ್ಪರ ಸಹಾಯ ಮಾಡ್ತೀವಿ, ಕಷ್ಟ ಸುಖ ಹಂಚ್ಕೋತೀವಿ, ಯಾರಿಗಾರು ಕಷ್ಟ ಬಂದ್ರೆ ಏಯ್ ಸುಮ್ಕಿರ, ಏನ್ ನಿನ್ಗೆ ಒಬ್ಬನಿಗೆ ಬಂದಿರೋದ್ ಕಷ್ಟ, ನಾ ಇಲ್ವಾ, ಯಾಕೆ ಯೋಚನೆ ಮಾಡಿ ಅಂತ ಅವನು ಹೇಳ್ತಾನೆ. ಕಷ್ಟ ಮರಕ ಬಂದದು ಮನ್ಸಂಗ್ ತಾನೇ ಅಂತ ಹೇಳೋದಿಲ್ವಾ? ಹಂಗ ಇಡೀ ಊರು ಅಣ್ಣ, ಆ ಊರಾಗ ಒಂದ್ ಲೈಬ್ರರಿ ಅದಂತೆ, ಆ ಊರ್ನವರೇ ಸೇರ್ಕೊ ಒಂದ್ ಬ್ಯಾಂಕ್ ಮಾಡೋರಂತೆ, ಆ ಎಲ್ಲಾರು ಸೇರ್ಕೊ ಒಂದ್ ಬೀಜಕ್ಕೊಂದ್ ಬ್ಯಾಂಕ್, ಆಮೇಲೆ ಅವರು ಎಲ್ಲಾ ಉತ್ಪನ್ನನ ಮಾರಕ್ಕೆ ಒಂದ್ ಸಹಕಾರ ಸಂಘ. ಕಷ್ಟ ಅಂತಂದ್ರೆ ಸಹಾಯ ಮಾಡಕ್ಕೆ ಒಂದು ಹಣದೊಂದು ಇದನ್ ಮಾಡ್ಕೊಂಡವ್ರಂತೆ, ಎಲ್ಲಾ ಸೇರ್ಕೊಂಡು ದುಡ್ಡು ಹಾಕಿ ಒಂದ್ ನಿಧಿ ತರ ಮಾಡ್ಕೊಂಡು, ಈಗ ನಿನಗ್ ಕಷ್ಟ ಅದೆ ಅಂದ್ರೆ ನಿನಗ್ ಕೊಡೋದಪ್ಪ, ಆಮೇಲೆ ನಿನಗೆ ಒಳ್ಳೆ ಕೆಲಸ ಬಂದು ನಿನಗೆ ಆದಾಯ ಬಂದಾಗ ನೀವು ವಾಪಸ್. ಹಿಂಗೆ ಇಡೀ ಹಳ್ಳಿನೇ ಒಂದ್ ಕುಟುಂಬದ ತರ ಬದುಕಿದೀವಿ ಸ್ವಾಮಿ. ಇದನ್ನ ನಾವು ಇಡೀ ವಿಶ್ವನೇ ಒಂದ್ ಕುಟುಂಬ ಅಂತಕೊಂಡ್ಬಿಟ್ರೆ, ಅದೇನ ಹೇಳ್ತಾರಲ್ಲಪ್ಪ ವಸುದೈವ ಕುಟುಂಬಕಂ ಅಂತ, ಏನೋ ಸಂಸ್ಕೃತದಾಗ ಹೇಳ್ತಾರಲ್ಲಪ್ಪ, ಇಡೀ ವಿಶ್ವವೇ ಒಂದ್ ಕುಟುಂಬ ಅಂತ ಅಲ್ವಾ? ಹಂಗ್ ಬದುಕಬೇಕು ಅಂದ್ರೆ ಮೊದಲು ನಮ್ ಕುಟುಂಬ ಸರಿಯಾಗಿರ್ಬೇಕು, ಗಂಡ ಹೆಂಡತಿ ಮಕ್ಕಳು ಮೊದಲು ಒಂದ್ಕಿರ್ಬೇಕು, ಆಮೇಕೆ ನೆರೆಹೊರೆಯರು. ಏನಪ್ಪ ನೆರೆ ಹೊರೆ ಹೆಂಗೈತೆ ನೋಡು ಹೆಸರು, ಹೊರೆ ಅಲ್ಲಕಯ್ಯ, ಹೊರೆ ಆಗ್ಬಾರ್ದು, ನೆರೆ ಇರ್ಬೇಕು ಹೊರೆ ಆಗ್ಬಾರ್ದು. ಅವರು ಒಂದು ಜೊತ್ಕಿರ್ಬೇಕು, ಆಮೇಕೆ ಜಮೀನಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ ಅವ್ರ ಕೂಟ ಜಗಳ ಕೈಕೋಬಾರ್ದು, ಅವರೇ ಮುಖ್ಯ ಕಣ್ಣು. ಅದ್ಯಾಕ ಈ ತಂತಿ ಬೇಲಿ ಈ ಕಡೆ ಕೊಸಿ ಬಂದ್ಬಿಡ್ತು ಸರ್ಸು ಅಂತನ್ಕ ಅದಕ್ಕೆ ಮಿತ್ತಾಡಕ್ ಹೋಗ್ಬಾರ್ದು, ಅನ್ಸರ್ಸ್ಕೋಬೇಕ. ಮತ್ತೆ ಮಿಂದೆಲ್ಲ ಮುಯ್ಯಾಳು ಅಂತ ಮಾಡ್ತಿರ್ನ ಕಮಲಕ್ಕ, ನಮ್ ಜಮೀನಿಗೆ ಕೆಲ್ಸ ಬಿದ್ದಾಗ ಅವ್ರು ಹೋಗೋದು, ಅವ್ರ ಜಮೀನ್ ಕೆಲ್ಸದಲ್ಲಿ ನಾವು ಹೋಗೋದು. ಹಿಂಗ್ ಮಾಡ್ಕಂಡ್ರೆ ಯಾವ ಸಹಾಯ ಸಂದಾಗಿರ್ತೈತೆ ನೋಡಪ್ಪ. ಒಬ್ಬರಿಗೊಬ್ರು ಆಗ್ಬೇಕು ಅಷ್ಟೇ, ಫ್ಯಾಮಿಲಿ ಅಂದ್ರೆ ಏನ, ಕಷ್ಟ ಸುಖದಲ್ಲಿ ಭಾಗಿಯಾಗದು ಅಂತ. ಅದಕ್ಕೆ ಬಂಗಾರದ ಮನಸ ಪಿಕ್ಚರ್ ಅಲ್ಲಿ ಅನಿಯನಿ ಗೂಡಿದ್ರೆ ಅಳ್ಳ, ಅಲ್ವ ತನ್ನ ತನ್ನೆ ಗೂಡಿದ್ರೆ ಬಳ್ಳ, ಆ ಪದ ಹೆಂಗಿದ್ದದು ಎಲ್ಲಾರು ಸೇರ್ಕೊಂಡು ಏನಪ್ಪ ಅದು ನೋಡಿದ ಯಾ ಪಿಕ್ಚರ್. ಈ ಸ್ಕೂಲ್ನಾಗೆ ನಾಕ್ ಕಿತ ನೋಡ್ಬಿಟ್ಟಿದೀನಿ ಪ್ರೀ. ನನ್ಗ ಅವರಿಬ್ರು ಉಳ್ಳಾಡ್ಕೊಂಡು ಗುದ್ದಾಡ್ತಾರಲ್ಲ, ರಾಜ್ಕುಮಾರ ಆಮೇಲೆ ಎಂಪಿ ಶಂಕರ್, ನಾನು ಎದ್ ನಿಂತ್ಕೊಬಿಟ್ಟು ನೀನು ಒಡಿಲ್ಲ ಅನ್ನಕ್ಕೆ ರಾಜ್ಕುಮಾರ್ಗೆ ಎಂಪಿ ಶಂಕರ್ ಹೊಡೆದ್ಬಿಟ್ರೆ ಗುಳೋ ಅಂತ ಹೇಳೋನಂತ, ಹೊಡೆದ್ಬಿಟ್ಟ ರಾಜ್ಕುಮಾರ್ಗೆ ಅಂತೇಳಿ ನಮ್ಮವು ಹೇಳೋಳು, ಹಿಂಗ್ ಮಾಡ್ತಿದ್ದೆ ಕಣಲ್ಲ ನೀನು ಅಂತ. ಹಂಗೆ ಅದೊಂದ್ ಕಾಲ ಬಿಡಪ್ಪ. ನೀನು ಏನಾದ್ರು ವಾತಾಗೀತಲ್ ಒದ್ದಾಡಿದ್ಯಪ್ಪ ರಾಜ್ಕುಮಾರ್ ತರ ಫೈಟಿಂಗ್ ನೋಡ್ಕೊಂಬಿಟ್ಟು ಅದು ಬಿಡು ಮಾಡಿದ. ಯಾತಕ್ಕೆ ಅಂತಂದ್ರೆ ನಾನು ಹೇಳ್ತಿರೋದು, ಒಟ್ಟಾಗಿದ್ರೆ ನೋಡು ಮನಸ್ಸು ಮತ್ತೆ ಮೈ ಆರೋಗ್ಯವಾಗಿರ್ತದೆ ಅಲ್ವಪ್ಪ. ಅಂದ್ರೆ ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ ಎರಡು ಚೆಂದಾಗಿರ್ತೈತೆ. ಮನಸ್ಸು ಚೆನ್ನಾಗಿ ಚೆಂದಾಗಿದ್ರೆ ಆಕಾರವೂ ಚೆನ್ನಾಗಿರುತ್ತೆ, ಮೂಕುವೇ ಚೆನ್ನಾಗಿ ಕಾಣಿಸ್ತದೆ, ಪಳ ಪಳ ಪಳ ಅಂತ ಒಳಿತದೆ. ಅಲ್ಲಿ ನೀವು ಹೇಳಿದ್ದು ಇನ್ನೊಂದ್ ತರ, ಈಗ ಮನಸ್ಸನ್ಗೆ ಅದೇನೋ ಹೇಳ್ತಾರಕಪ್ಪ ಮನೋದೈಹಿಕ ರೋಗ ಅಂತೆ. ಮನೋದೈಹಿಕ ರೋಗ, ಮನಸ್ಸಿಗೂ ರೋಗ ದೇಹಕ್ಕೂ ರೋಗ. ದೈಹ ಅಲ್ಲ ಕಣ್ಣ, ಏನೋ ಹೇಳೋದು ದೈಹಿಕ ಕಣ್ಣ, ದೇಹ ದೇಹ. ಈಗ ಹಿಂಗ ಅನ್ಕೊಳಪ್ಪ, ಹಿಂದೆಲ್ಲ ಏನ್ ಹೇಳೋರು, ಹೆಗಲ ಮೇಲೆ ಅಶ್ವಿನಿ ದೇವತೆಗಳು ಕುಂತ್ಕೊಂಡಿರ್ತಾರೆ, ನೀನ್ ಏನೇ ಹೇಳಿದ್ರು ಕೇಳಿಸ್ಕಾಗ್ಲಿ ಅಂತಾರಂತೆ. ಅಂದ್ರೆ ನೀನು ಕೆಟ್ಟದ್ ಬಯಸಿದ್ರೆ ಕೆಟ್ಟದಾಯ್ತದೆ, ಒಳ್ಳೇದ್ ಬಯಸಿದ್ರೆ ಒಳ್ಳೇದಾಯ್ತದೆ. ಈಗ ನೀನು ಒಂದ್ ಕಡೆ ಮೂಲೆಯಲ್ಲಿ ಕುಂತ್ಕೋಬಿಡಪ್ಪ, ನಂಗೆ ಯಾಕೋ ಸೊಂಟ ನೋವು ನಡ ನೋವು, ನಂಗೆ ಹೇಳಕ್ ಆಗುದಿಲ್ಲ, ನಂಗ್ ಕೆಲಸ ಮಾಡೋಕ್ ಆಗುದಿಲ್ಲ ಅಂದ್ರೆ ಅವರು ಅಂತಲೇ ಇರ್ತಾರೆ. ನಿಂಗೆ ಹಂಗೆ ಆಗೋಯ್ತದೆ, ನಂಗೆ ಏನು ಆಗಿಲ್ಲ, ಚಂದಾಗಿವ್ನಿ ನಾನು, ಚಂದ ದುಡಿತೀನಿ ಅಂತ ಮನಸ್ನ ಗಟ್ಟಿ ಮಾಡ್ಕೊಂಡ್ರೆ ನೀನ್ ಚಂದಾಗಿರ್ತೀನಿ. ಈಗ ಅಶ್ವಿನಿ ದೇವತೆಗಳು ಎರಡು ಭುಜದಲ್ಲಿ ಕುಂತವ್ರೆ ಅಂತ ಹೇಳ್ದೆ ಅಲ್ಲ ಜಯಣ್ಣ, ಈಗ ನನ್ಗ ಅವಾಗ ಅವಾಗ ಭುಜ ನೋಯ್ತಾ ಇರ್ತದೆ, ಏನು ಅದುಮ್ತರ ಹಿಡ್ಕೊಂಡವ್ರು ತಪ್ಪು ಮಾಡಿರ್ಬೇಕು ಅದಕ್ಕೆ ಅದುಮ್ತಾರೆ, ಅದೇಕವ ಏನಾದ್ರು ಒಮ್ಮುಗ್ದಾರೇನೋ, ಇವ್ನು ನೋವಾಗ್ಲಿ ನೋವಾಗ್ಲಿ ಅಂತ. ಭುಜ ಅದುಮ್ತಾವ್ರೆ, ಕುತ್ತಿಗೆ ಏನು ಅದುಮ್ತಿಲ್ವಲ್ಲ, ಅದಕ್ಕೆ ಏನಾರ ಪಾತಾಳ ಗೀತಾಳ ಹಿಡಿದ್ಬಿಟ್ಟನೋ ಅಂತ ಬಿಡು. ನೋಡು ಈಗೆಲ್ಲ ಪೇಟೆ ಪಟ್ಟಣದಾಗೆ ಡಾಕ್ಟರ್ಗಳು ಹೇಳೋದು ಏನು ಅಂದ್ರೆ, ಮನಸ್ಸಿನಿಂದಲೇನೆ ದೇಹಕ್ಕೆ ರೋಗ ಬರ್ತದೆ ಅಂತ. ಹೌದು ಕಪ್ಪ, ಹೌದು. ಮನಸ್ನಾಗೆ ಚಿಂತೆ ಹುಟ್ಕತ್ತದಲ್ಲ ನಿಂಗೆ, ಈಗ ಹೆಂಗಾಗದೆ ನೀನೇ ಕುಂತ್ಕ ಯೋಚನೆ ಮಾಡೋದು, ಏನೋ ಹೊಟ್ಟೆ ನೋಯ್ತಿತ್ತು ಅಂದ್ರೆ ಕ್ಯಾನ್ಸರ್ ಗೆಡ್ಡೆ ಬಂದ್ಬಿಟ್ಟಿದ್ರೆ, ತಲೆನೋವು ಬಂದ್ರೆ ಏನೋ ಅದೇನೋ ಬ್ರೇನ್ ಟುಮ್ರು. ಅಯ್ಯೋ ಅಣ್ಣ ಈಗ ಏನಾಗ್ಬಿಟ್ಟೈತೆ ಗೊತ್ತಾ, ಮೊಬೈಲ್ ಅಲ್ಲಿ ನೋಡೋದು ಆ ಕಾಯಿಲೆನಲ್ಲಿ ಹಾಕ್ಬಿಟ್ಟು ಇದು ಅದೇನಾ, ಈ ನೋವು ಬಂದ್ರೆ ಇದೇನಾ ಅಂತ ಹಂಗೆಲ್ಲ ನೋಡಕ್ ಹೋಗ್ಬಾರ್ದು. ಯವ್ವ ಹಂಗಲ್ಲ, ಈಗ ಹೆಂಗಾಗ್ಬಿಟ್ಟದೆ ಅಂದ್ರೆ ಡಾಕ್ಟ್ರು ಬೇಡವೇ ಬೇಡ, ಇವ್ನಿಂಗ್ ಆಯ್ತದೆ ಅಂದ್ರೆ ಅಕ್ಕಪಕ್ಕದವ್ರೆ ನೂರ್ ಕಾಯಿಲೆ ಹೇಳ್ಬಿಡ್ತಾರೆ ನಿಂಗೆ. ನಂಗೆ ಇಲ್ಲಿ ಎಲ್ಲೋ ಸಣ್ಣಕ್ಕೆ ನೋಯ್ತಾ ಇದೆ ಅಂತ ಅಂದ್ಬಿಡು ಎದೆ ತಾವು. ಒಬ್ಬಾಳ್ತಾನೆ, ಓ ನಿಂಗೆ ಏನೋ ಹೃದ್ರೋಗ ಇರ್ಬೇಕು, ಟೆಸ್ಟ್ ಮಾಡಿಸ್ಕೋ ಅಂತ. ಇನ್ಯಾರೋ ಅಣ್ಣ ನಿಂಗೆ ಏನೋ ಹೇಳ್ತಾರಲ್ಲ ತಲೆ ಒಳಗಡೆ ಏನೋ ಆಗ್ಬಿಟ್ಟಿರ್ಬೇಕು, ಅದ್ಕಂಗಾಗದೆ ಅಂತ ಇನ್ಯಾರೋ ಇನ್ನೇನೋ ತಗೊಂಡೈತಾರೆ. ಹಂಗಾಗಿ ನಿಂಗೆ ಏನಾಗೋಯ್ತತೆ ಕೊನೆಗೆ, ನಂಗೇನೋ ಬರಬಾರ್ದೆ ಬಂದ್ಬಿಟ್ಟದೆ ಕಾಯಿಲೆ ಅಂತ ಮನಸ್ನಾಗೆ ಕೊರಿಕೊಂಡು ಇಲ್ದಲೇ ಇರೋದನ್ನೆಲ್ಲ ಊಹೆ ಮಾಡ್ಕೊಂತಾರೆ. ಆಮೇಲೆ ಡಾಕ್ಟರ್ ತ ಹೋದಾಗ ಅವ್ರು ಒಂದ್ಸರಿ ಹೆಗಲ್ ತಟ್ಬಿಟ್ಟು ಯೋ ಏನಾಗಿಲ್ಲ ಹೋಗು ಅಂದ್ರೆ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಅದೆಂಗಾಯ್ತಪ್ಪ, ಹೇಳ್ಬೇಕು ಕಾಯಿಲೆ ನಿಜವಾಗ್ಲೂ ಇದ್ರೆ ಅವ್ರು ಹೇಳಿದ ತಕ್ಷಣ ಹುಷಾರಾಗೋಯ್ತದ ಅಲ್ವಪ್ಪ. ಈಗ ಅದಕ್ಕೆ ಜನಗಳ ಮಾತನ್ನ ನಾವು ತಳ್ಳಾಕು ಹೋಗ್ಬಾರ್ದು ಜಯಣ್ಣ, ಅವ್ರ ಮಾತು ಕೇಳಕೋಬೇಕು. ಮೊದಲು ಏನೋ ಒಂಚೂರು ಆಯ್ತಾ ಇದೆ, ಏನೋ ಆಯಾ ತಪ್ತಾ ಇದೆ ಅಂತಂದಾಗ ಡಾಕ್ಟರ್ ಹತ್ರ ಹೋಗ್ಬೇಕು. ಏನಪ್ಪ ಈಗ ಎಲ್ಲ ಹಳ್ಳಿಗಳಲ್ಲೂ ಈಗ ಅದೇನೋ ಹೇಳ್ತಾರಲ್ಲಪ್ಪ, ಅದೇನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ, ಅದೆಲ್ಲ ಇಲ್ವಾ ಡಾಕ್ಟರ್ ಅಪ್ಪ ಬರಲ್ವಾ ನರ್ಸಮ್ಮ ಇರಲ್ವಾ. ಈಗ ಕ್ಷೇಮ ಕೇಂದ್ರಗಳು ಮಾಡೋರೆ, ಆರೋಗ್ಯ ಕೇಂದ್ರ ಆಸ್ಪತ್ರೆ ಅಂದ್ರೆ ಯಾರು ಹೋಗುದಿಲ್ಲ ಎದ್ರಕತ್ತಾರೆ ಅಂತ, ಅದಕ್ಕೆ ಕ್ಷೇಮ ಕೇಂದ್ರ ಅಂತ ಮಾಡವ್ರೆ. ಹಿಂದೆಲ್ಲ ಹಳ್ಳಿ ಕಡೆ ಹೇಳ್ತಿರ್ಲಿಲ್ವಣ್ಣ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು. ಯಾಕೆ ಹೇಳಿದ್ರು ಹೇಳು, ಸಂಸಾರದಲ್ಲಿ ಏನೇನು ಆಗ್ಬಿಟ್ಟಿರ್ತದೆ ಹೇಳಕ್ ಹೋದ್ರೆ ಜನ ಆಡ್ಕತ್ತಾರೆ. ಸಂಸಾರದ ವಿಚಾರಗಳ ಗುಟ್ಟಾಗಿರ್ಬೇಕು, ವ್ಯಾಧಿನ ಹೇಳ್ಕೋಬೇಕು. ಈಗ ನನಗೆ ಹಿಂಗ ಆಯ್ತದೆ ಅಂದಾಗ ನೀನೊಂದ್ ಹೇಳ್ತೀಯ, ಕಮಲಕ್ಕೊಂದ್ ಹೇಳ್ತಾಳೆ, ಆದ್ರೆ ನಾನೇನ್ ಮಾಡ್ಬೇಕು, ನಿಮ್ಮಿಬ್ರದು ವಿಚಾರ ತಕೊಂಡು ಡಾಕ್ಟರ್ ತವಕು ಹೋಗ್ಬೇಕು. ಡಾಕ್ಟ್ರೆ ಹಿಂಗ ಆಯ್ತಾದೆ, ನಮ್ಮ ಸ್ನೇಹಿತರವ್ರೆ ಅವ್ರು ಹಿಂಗಂದ್ರು ಸರಿಯೇ ಅಂತ. ಆಗ ಡಾಕ್ಟರ್ ಹೊಸಿ ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಅವ್ರು ಹೇಳಿರೋದು ಸರಿಯೇ, ಆದ್ರೆ ನಿಮ್ಗೆ ನಂಗ ಆಗಿಲ್ಲ ಇಲ್ವಾ, ಆಗಿದ್ರೆ ಪರೀಕ್ಷೆ ಮಾಡಿ ಔಷಧ ಕೊಡ್ತಾರೆ. ಎದ್ರಕಳದ್ ಏನೈತ ಅದಕ್ಕೆ, ಎದ್ರಿಗೆದ್ರಿಕಳದ್ ಬೇಡ ಬಿಡು, ಚುಚ್ಚ ಬಿಡ್ತಾರೆ ಅಂತ ಭಯ ಕಾಣ. ಈಗ ನೋಡು ಜಯಣ್ಣ ಕಮಲಕ್ಕ, ಈಗ ಏನೇ ಕಾಯಿಲೆ ಕಸಾಲೆ ಬಂದ್ರುವೆ ಔಷಧಿಗಳವೆ ಆಯ್ತಾ, ಅದಕ್ಕ ಚುಜಿನೂ ಚುತ್ತಾರೆ, ಆಮೇಲೆ ಟೋನಿಕ್ ಅಂತಾರಲ್ಲವ ಅದು ಕೊಡ್ತಾರೆ. ಮುಂಚೆ ಕಣ್ಣ ಒಂದ್ ದೊಡ್ಡ ಬಾಟ್ಲ ಅಲ್ಲಿ ಇಟ್ಟಿರೋರು ಒಂದ್ ಸಣ್ಣ ಬಾಟ್ಲಿಗೆ ಬಗ್ಸ್ಬಿಟ್ಟು ಕೊಡೋರು. ಜಯಣ್ಣ ನಿನ ಗೊತ್ತಿಲ್ಲ, ಕಮಲಕ ಲಂಗ ಹಾಕೊಂಡು ಇದು ಇಸ್ಕೂಲ್ ಹೋಯ್ತಿದ್ದಲ್ಲಪ್ಪ ಆವಾಗ, ಅದೇ ಮುಂದೆ ಆಸ್ಪತ್ರೆ ಮುಂದೆನೆ ಹೋಗಲ್ಲ, ಬ್ಯಾಗ್ ಅಲ್ಲಿ ಎರಡ್ ಬಾಟ್ಲ್ ಇಟ್ಕೊಂಡ್ಬಿಟ್ಟಿರೋಳು, ಯಾವ ಸಣ್ಣ ಸಣ್ಣದು, ಅವ್ರ ಅಪ್ಪ ತಂದ್ಕೊಟ್ಟಿದ್ರಂತೆ ಗೊತ್ತಿರ ಅದು ಯಾವ ಬಾಟ್ಲು ಅಂತ. ಹೋಗಿ ಹೋಗಿ ಗುಡುಕ್ನ ಎರಡೆರಡು ದಿನಕ್ಕೂ ಉಯಿಸ್ಕೊಂಬರಳು, ಒಂದು ಕೆಂಪುದು ಒಂದು ಹಸಿರುದು ಇನ್ನೊಂದಿನ ಹಳದಿ ನೀಲಿ ನೀಲಿ ನೀಲಿ. ನಾನು ಇದೇನಾ ಇದೇನಾ ಇದೇನ್ ಕುಡ್ದಳಿ ಬಾ ಅಂತ ಅನ್ಕೊಂಡು ಹೊಸಿ ನೋಡಮ್ಮ ಅಂತ ಹೋದ್ರೆ ಅಲ್ಲಿ ಇವಾ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿದ್ದ ಆ ನರ್ಸಮ್ಮ ಒಬ್ಬಳು ಪಕ್ಕದ ಮನೆಯಲ್ಲಿ ಬಾಡಿಗೆಗಿಲ್ಲಂತೆ. ಸುಮ್ಮನೆ ಯಾರು ನಿಜ ಅನ್ಕೊಂಡ್ಬಿಟ್ಟಾರ, ಏನ್ ಸುಮ್ ಸುಮ್ನೆ ಕೊಟ್ಟಾರ ಔಷಧಿನ ಕೊಡ್ತಿದ್ದೇವ, ಕಾಸ್ಯ ಕೊಡ್ಲಿ ಕಾಯಿಲೆ ಇದ್ರೆ ಕೊಡ್ತಾರೆ. ನನ್ಗೇನು ಇರ್ಲಿಲ್ಲ, ಆರೋಗ್ಯವಾಗಿದೆ ಸುಮ್ನಿರು, ಫ್ರೀಯಾಗಿ ಕೊಟ್ರು ಅಂತ ಔಷಧಿ ಕುಡಿಯಕ್ಕಾದ ಸಿಂಹ ಸಿಂಹ ಅಂತ. ಅದು ಸಿಂಹ ಕಮಲಕ್ಕ ಇಂಗ್ಲೇಷನ್ಗೆ ಯಾಕೆ ಅಷ್ಟೊಂದು ಎದ್ರಕಂಡ ಭಯ ಕಣ್ಣಣ್ಣ ಯಾಕೆ ಅಂತ ಗೊತ್ತಿಲ್ಲ. ಈಗೆಲ್ಲ ಚೂಜಿ ತುಂಬಾ ಚಿಕ್ಕದಾಗ್ಬಿಟ್ಟವೆ, ಬೇಡಕಪ್ಪ ಏನೊಬ್ಬ ಸೂಜಿ ಸುಚ್ಚ ಹೋಯ್ತು ಅಂದ್ರೆ ನಾಲ್ಕು ಜನ ಇಟ್ಕೊಳ್ಳಾರಂತೆ ಕಪ್ಪ, ಏನ್ ನೆಗೆಯನಂತೆ ಮ್ಯಾಕೆ ಡಾಕ್ಟ್ರು ಆಮೆಯಿಂದ ಮೊಳಸಂದಿ ಲಮ್ಕಿ ಅವನಿಗ್ ಚುಚ್ಚಿರೋದು. ಈ ಚೂಜಿಯಿಂದಾಗ ಗೆಪ್ತಿ ಬಂತು ನಂಗೆ. ಮೊನ್ನೆ ನಮ್ ರಮೇಶ್ ಅಣ್ಣ ಬಂದು ಹೇಳ್ತಾ ಕುಂತಿತ್ತು, ಈ ಭತ್ತ ಬೆಳೆದಿತ್ತಂತೆ, ಈ ಭತ್ತ ಬೆಳೆದಿರೋ ಬೆಳೆನಾಗೆ ಈ ಕಾಂಡತ್ತವ ಏನೋ ಒಂದು ಹುಳ ಬಂದ್ಬಿಟ್ಟಿತ್ತಂತೆ. ಬೆಳಗ್ಗೆನೆ ಹೋಗಿ ನೋಡಿದ್ರೆ ಅಣ್ಣ, ಉದ್ದನೇದು ಚೂಜಿ ತರ ಕೊಕ್ಕಿರ್ತದಲ್ಲ ಅಂತದೊಂದು ಪಕ್ಷಿ ಬಂದ್ಬಿಟ್ಟು ಆ ಕಾಂಡತ್ತ ಕುಂತ್ಕೊಂಡು ಆ ಹುಳನ ಎಳ್ಕ ಎಳ್ಕ ತಿಂತಿತ್ತಂತೆ. ಅದೇನೋ ಹೇಳ್ತಪ್ಪ ಪಕ್ಷಿಗೆ ಹೆಸರ ಮರ್ತ್ಕೊಬಿಟ್ಟಿದೀನಿ. ಅಲ್ಲ ನೀನು ಮರ್ಕೊಟ್ಕ ಉದ್ದಾನೆ ಕೊಕ್ಕಿರೋದಿಲ್ಲ, ಸಣ್ಣದ ಸಣ್ಣದು ಇದ್ದಂಗೆ ಚೂಜಿ ಚೂಜಿ ಇದ್ದಂಗೆ ಇರ್ತದಂತೆ ಅದ್ರ ಕೊಕ್ಕು. ಅದನ್ನ ನೋಡಿ ನೋಡಿ ನೋಡಿ ರಮೇಶ್ ಅಣ್ಣ ಹೇಳ್ತಿತ್ತ, ನೋಡಿ ಜಯಣ್ಣವ್ರೆ ನಮ್ ಜಮೀನ್ ಸುತ್ತ ಮರ ಗಿಡ ಹಾಕಬಿಟ್ಟಿದೀನಿ, ಒಂದ್ 25 ಬಗೆ ಪಕ್ಷಿ ಬತ್ತವೆ, ಆ ಪಕ್ಷಿಗಳೆಲ್ಲ ಮಾಡೋ ಕೆಲಸ ಏನು ಅಂತಂದ್ರೆ ಹುಳ ಎಕ್ಕಂತ ತಿನ್ನೋದು. ನಾವೇನ್ ಮಾಡ್ತೀವಿ, ಪಕ್ಷಿಗಳು ಬಂದು ಪೈರ್ನ ಹಾಳು ಮಾಡ್ತಾವೆ ಇನ್ನೇನೋ ಮಾಡ್ತಾವೆ ಅಂದ್ಬಿಟ್ಟು ತಮಟೆ ಹೊಡೆಯೋದು, ಆಮೇಲೆ ಜೋರ ಶಬ್ದ ಮಾಡೋದು, ಓಡಿಸ್ಬಿಡ್ತೀವಿ. ನಾನು ಓಡಿಸ್ತಲೇ ನೋಡಿದೆ, ಒಂದು 50 ಪಕ್ಷಿಗಳು ಬುಡ್ದಾಗ ಕುತ್ಕೊಂಡು ಎಲ್ಲ ಹುಳ ತಿನ್ಕೋತಿದ್ದು. ಪಕ್ಷಿಗಳು ಬೋ ಒಳ್ಳೇದು ವ್ಯವಸಾಯಕ್ಕೆ ಅಂತ. ಚೂಜಿ ಅಂತ ಬತ್ತಲ್ಲವ ಗೆಪ್ತಿ ಬತ್ತು, ಪಕ್ಷಿ ಹೆಸರು ಗೊತ್ತಿಲ್ಲ ಆದ್ರೆ ಚೂಜಿ ಹಂಗಿರ್ತದೆ ಅಂತ. ಚೂಜಿ ಪಕ್ಕಿ ಏನೋ ಒಂದ್ ಹೆಸರು. ಇವನು ಒಂಥರ ಪಕ್ಷಿ ತಜ್ಞ ಬಲ್ಲವರಿದ್ರೆ ಕೇಳ. ಏನಿಲ್ಲ ಏನಿಲ್ಲ ಅಂತ ನೋಡಿದ್ಯಾ? ಐಸ್ ಕ್ರೀಮ್ ತಿಂದ. ಏನಿಲ್ಲ ಏನಿಲ್ಲ ಪದ ಕಣ್ಣ, ಐಸ್ ಕ್ರೀಮ್ ಐಸ್ ಕ್ರೀಮ್ ಅದು. ನಾನ್ ಏನಿಲ್ಲ ಏನಿಲ್ಲ ಅದ ಪದ ಅಲ್ಲಕ್ಕಪ್ಪ. ಏನಿಲ್ಲ ಐಸ್ ಕ್ರೀಮ್ ಅಂತ ತಿಂತೀಯಲ್ಲ ಅದಕ್ಕ ವೆನಿಲ್ಲಾ ಅಂತ ಬೆಳಿತಾರೆ, ಅದು ಬಳ್ಳಿ. ಅದಕ್ಕ ಒಂದು ಕೋಡು ಅಂದ್ರೆ ಏನು ಆ ಉದ್ದಕ್ಕೆ ಒಂದು ಫಸಲು ಬತ್ತದೆ ಅದನ್ನೇ ವೆನಿಲಾ ಕೋಡು ಅಂತಾರೆ. ಅದು ಹೂ ಬತ್ತತಲ್ಲ ಅಣ್ಣ, ಆ ಹೂ ಅನ್ನಲ್ವ ನಾವು, ಆ ಹೂ ಬತ್ತತಲ್ಲ ಅದ್ರ ಪರಾಗಸ್ಪರ್ಶ ಮಾಡೋದೇ ಒಂದು ಅಕ್ಕಿ ಅಂತೆ. ಆ ಅಕ್ಕಿ ಇದ್ರೆ ಪರಾಗಸ್ಪರ್ಶ ಆಯ್ತತೆ, ಇಲ್ಲ ಅದು ಪಾರಿನ್ ಆಗದೆ ಅಕ್ಕಿ. ಹಂಗಲ್ಲ, ಅಲ್ಲಿಂದ ಏನಿಲ್ಲ ತಗೊಂಡ್ರಲ್ಲ ಅವ್ರಿಗದ್ ಗೊತ್ತಿರ್ಲಿಲ್ಲ ಪಕ್ಷಿಯಿಂದ ಆಯ್ತದೆ ಅಂತ. ಆಮೇಲೆ ತಿಳ್ಕೊಂಡು ಪಕ್ಷಿ ಮಾಡೋ ಕೆಲಸನ ಈಗ ಮನಸ್ರು ಮಾಡ್ತಾವ್ರೆ, ಇಲ್ಲ ಅಂದ್ರೆ ಹೂ ಉದುರೈತದೆ ಪರಾಗಸ್ಪರ್ಶ ಆಗಕ್ಕಿಲ್ಲ. ಹೂವಲ್ಲಿ ಏನಾಗೈತೆ ಅದೊಂದು ಟೆಕ್ನಿಕ್, ಇನ್ಯಾವ ತರ ನಿಂಗೆ ತೋರಿಸ್ಕೊಡ್ಬೇಕು ಅದಂಗೆ ಬಾಯಾಗ ಹೇಳಿದ್ರು ಬರೋದಿಲ್ಲ. ಅದು ಪರಾಗಸ್ಪರ್ಶ ಪಕ್ಷಿ ಮಾಡ್ತಿತ್ತಂತೆ, ಈಗ ಮನಸ್ಸೇ ಮಾಡ್ತಾವ್ರೆ, ಈಗ ಮನಸ್ಸು ತಿಳ್ಕೊಂ ಮಾಡ್ತಾವ್ರೆ. ಅಂದ್ರೆ ಪಕ್ಷಿ ಪ್ರಾಮುಖ್ಯತೆ ಹೇಳ್ತಿದ್ದೀನಿ ನಿಂಗೆ. ಈಗ ಪಕ್ಷಿ ನೋಡಪ್ಪ, ಈಗ ಪಕ್ಷಿಗಳು ಯಾಕಿರ್ಬೇಕು ನಿನ್ ಜಮೀನಾಗೆ? ಒಂದು ಹುಳ ತಿನ್ನಕ್ಕೆ. ಆ ಹುಳ ತಿನ್ನೋದು ಅಷ್ಟೇ ಅಲ್ಲ ಕವು, ಅವು ಚಿಲಿಪಿಲಿ ಚಿಲಿಪಿಲಿ ಅಂತಿದ್ರೆ ನಿಂಗೆ ಖುಷಿ ಆಗುದಿಲ್ಲ ಮನ್ಸಿಗೆ. ನಾನು ಅಲ್ವಪ್ಪ ಇಲ್ವಪ್ಪ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಈ ಗಿಡ ಮರಗಳಲ್ಲಿ ಕುಂತಿರೋ ಅಕ್ಕಿ ಪಕ್ಷಿಗಳೆಲ್ಲ ಅವ್ ಪದ ಹೇಳ್ತೀರಿ ಎಷ್ಟು ಚೆನ್ನಾಗಿರ್ತಲ್ವ ಜಯಣ್ಣ. ಈಗ ಸಿಟಿ ಕಡೆ ಏನು ಇಲ್ಲ, ಅಲಾರಾಮ್ ಮಡಿಕತ್ತಾರೆ ಟಂಗ್ ಟಂಗ್ ಟಂಗ್ ಅಂತತೆ. ಅಯ್ಯೋ ಬೇರೆ ಬೇರೆ ಸೌಂಡ್ ಎಲ್ಲ ಬರ್ತದೆ ಜಯಣ್ಣ, ಇಲ್ಲಿ ಚಿವು ಚಿವು ಅಂತ ಎಷ್ಟು ಚೆನ್ನಾಗಿ ಚಿಲಿಪಿಲಿ. ಚೆನ್ನಾಗಿ ನೀನು ಪಕ್ಷಿನೂ ಹೇಳ್ತದೆ ಏನೋ ಗೊತ್ತಿಲ್ಲ, ನೀ ಚೆಂದಾಗಿ ಹೇಳ್ತಿದ್ದೆ ಬಿಡು, ನೀನ್ ಚಾಟ್ಕೆ ಮಾಡ್ಬೇಡ. ಚಾಟ್ಕೆ ಎಲ್ಲ ಖುಷಿ ಆಗೋದಿಲ್ವ ಮನಸ್ಸಿಗೆ, ಏನಲ್ಲಿರೋ ಪ್ರತಿಭೆಯ ನಾನು ಗೌರವಿಸ್ತಾ ಇದ್ದೀನಿ. ಈಗ ಪಕ್ಷಿಗಳು ಕೂಗಿ ಎಬ್ಬಿಸ್ತವೆ, ಮೊದಲನೇದು ನೀನು ಹೊರಗಡೆ ಬಂದ್ರೆ ಆ ಪಕ್ಷಿಗಳು ಆರೋದು, ಅವು ಗುಳುಕ್ ಅಂತ ನೀರಲ್ಲಿ ಮುಳಿಕೊಂಡು ಮೈನೆಲ್ಲ ನೀರ್ನೆಲ್ಲ ಪಟ ಪಟ ಪಟ ಅಂತ ಒಡೆದಿರ್ತಾವಲ್ಲ, ಅದು ನೋಡಿದ್ರು ಒಂಥರ ಆನಂದ. ಆಮೇಲೆ ಅವು ಹುಳ ಉಪ್ಟೆನ ಎಕ್ಕಿ ಹೆಂಗ್ ತಿಂತವೆ. ಆಮೇಲೆ ಇನ್ನೊಂದ್ ಕೆಲ್ಸ ಪಕ್ಷಿ ಏನ್ ಮಾಡ್ತದ್ ಗೊತ್ತಾ, ಹೋಗ ಅಲ್ಲಿ ಇಲ್ಲಿ ಎಲ್ಲ ಅಣ್ಣ ತಿನ್ಕೊಬಿಟ್ಟು ಇಕ್ಕೆ ಆಗ್ತದಲ್ಲ ಅದ್ರಿಂದ. ಈಗ ನಮ್ತಾವ ಶ್ರೀಗಂಧದ ಗಿಡ ಹುಟ್ಟದಲ್ಲ, ಅದೇ ನೀನ್ ತಂದ ಹಾಕ್ತ ಬೀಜವ ಇಲ್ಲ ಬಿಡ, ಪಕ್ಷಿಗಳು ಹಾಕಿರೋದು ಪಕ್ಷಿಗಳ ಇಕ್ಕೆ ಗೊಬ್ಬರ. ಆಮೇಲೆ ಪಕ್ಷಿಗಳಿರೋ ಜಾಗ ಏನಣ್ಣ, ಅದು ಯಾವಾಗ್ಲೂ ಅಷ್ಟೇ ಸ್ವರ್ಗ ಅಂತೆ, ಸ್ವರ್ಗ ಸ್ವರ್ಗ. ಮತ್ತೆ ಪಕ್ಷಿಗಳಲ್ಲಿ ಕೆಟ್ಟ ಒಂದು ಇಲ್ಲ ಕಣ್ಣಣ್ಣ. ಏನ್ ಹೇಳು ಹಾನಿ ಮಾಡೋಂತ ಈಗ ಏನೋ ಗಿಣಿ ಬಂದು ತಿನ್ಕೋ ಹೋಯ್ತದೆ ಅಂತಾರೆ, ಆದ್ರೆ ಗಿಣಿಗೆ ಅಂತ ಒಸಿ ಬಿಟ್ಬಿಡು, ಅದು ನಿಂಗೇನು ತೊಂದರೆ ಮಾಡೋದಿಲ್ಲ ಇಲ್ವಾ. ಹಂಗಾಗಿ ಪಕ್ಷಿಗಳನ್ನ ಜಮೀನಲ್ಲಿ ಚಂದಾಗಿ ನೋಡ್ಕೋಬೇಕು. ಅದಕ್ಕೆ ಯಾಕಪ್ಪ ಈಗ ಮನ್ಸರು ಮನ್ಸಿರೋದೆ ಕುಟುಂಬ ಅಲ್ಲ, ನಮ್ ಜೊತೆ ಪ್ರಾಣಿ ಪಕ್ಷಿಗಳು ಅವೆ. ಒಳ್ಳೆ ಮಾತು ಹೇಳದೆ ಕಣಣ್ಣ, ಅದನ್ನು ಜೊತೆಗೆ ಸೇರಿಸ್ಕೋಬೇಕು. ಅವಿಲ್ಲ ಅಂದ್ರೆ ನಮ್ಮಿಲ್ಲ ಸಾವಿರಕ್ಕೊಂದ್ ಮಾತು ಅಲ್ವಪ್ಪ. ಕುಟುಂಬ ಅಂದ್ರೆ ಏನ್ ಹೇಳು, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಬಳ್ಳಿ ಎಲ್ಲ ಕಾಯಿ. ಈಗ ಅದಕ್ಕೆ ನನಗೆ ಒಂದು ಪ್ರೈಸ್ ಹಾಕೊಡು ನೀನು. ಏನ್ ಪ್ರೈಸ್? ಏನಾದ್ರು ಕೊಡಪ್ಪ. ಹೊಸ ವರ್ಷ ಬೇರೆ ಬಂದದೆ, ಗಿಫ್ಟ್ ಏನಾದ್ರು ತಂದಿದ್ದೆ ಪ್ಯಾಟ್ ಗೇಟೆ ಹೋಗಿ ಗಿಫ್ಟ್ ಕೋಲ್ ತಕ ಬಂದಿದೀನಿ. ಅದಕ್ಕೆ ನನಗ್ ಕೊಟ್ಟ ಯಾದ ಅದೇ ತಮಟೆ ಬಾರ್ಸಕ್ಕಿಲ್ಲ ಅಂತಿದ್ದಲ್ಲ ಸಣ್ಣ ಕೋಲಪ್ಪ, ಹೊಸಿ ದೊಡ್ಡದೇ ಕೊಟ್ಬಿಡು ಬೇಡ ಅಲ್ಲ, ಮತ್ ವಾಪಸ್ ಕೊಡ್ತೀನಿ ಜಯಣ್ಣಂಗೆ. ಅದ ಕೊಟ್ಟನಂತೆ ಕಮಲಕ್ಕ, ಹಿಂಗೆ ಮಾತಾಡ್ತಿದ್ರೆ ಇವನು ಇನ್ನೇನಾರು ಶುರು ಹಚ್ಕತಾನೆ ಜಯಣ್ಣ. ಹೊಸ ವರ್ಷ ಏನಾರು ಇದ್ರೆ ತಗೋಬರೋ ಬಿಡಪ್ಪ, ಅಳಸ್ಲಾಗೋಗದೆ. ಯಾಕೆ ಅಳಸೋಯ್ತದಣ್ಣ, ಯಾಕೆ ಹಿಂಗ್ ಮಾತಾಡ್ತೀಯ? ಅಲ್ಲಕವ ಚಳಿ ಯಾಕ ಜಾಸ್ತಿ ಆಗ್ಬಿಟ್ಟದೆ, ಗಂಟ್ಲು ಹೊಸಿ ಕರ ಕರ ಕರ ಅಂತದೆ. ಕಾಫಿ ಮಾಡ್ಕೊಂಡ್ ಬಂದ್ಬಿಡವ ತತ್ತೀನಿ, ಜೊತೆಗೆ ಕುರುಕ್ಲು ಎಲ್ಲ ತತ್ತೀನಿ. ಮೊನ್ನೆ ಮಾದಪ್ಪನ್ ಬೆಟ್ಟಕ್ಕೆ ಹೋಗಿದ್ನ. ಓಹೋ, ಎಳ್ಳ ಮಾಸೆಗೆ ಎಲ್ಲ ಕುರುಕ್ಲು ತಿಂಡಿ ದಾರಿ ಉದ್ದಕ್ಕೂ ತಿನ್ನಕ್ ಮಾಡ್ಕೊಂಡು ಹೋಗಿದ್ದೆ. ಉಳಿಸ್ಕೊಂಡ್ ಬಂದಿದೆ ಯಾವ ಉಳ್ಸೋದೇನ್, ಮನೇಲಿ ಇಟ್ಬಿಟ್ಟು ಹೋಗಿದ್ದೆ ಚಂದ್ರನಂಗೆ ಜಯಣ್ಣಂಗೆ ಅಂತ. ತಿನ್ಲಾರ್ದಲ್ಲೇ ತಗೊಂಬಂದಪ್ಪ. ಇಲ್ಲ ಇಲ್ಲ, ನಿನಗೂ ಕೊಡ್ತಾಳ ಸುಮ್ನಿರ. ಅದು ಯಾಕ ಹಂಗಾಡ್ದಿ, ಎಲ್ಲಿ ಮಿಸ್ ಆಗ್ಬಿಟ್ಟದು ಅಂತ ನೀನು ಹೇಳ್ಬಿಡ. ನಂಗ್ ಕೊಡ್ತಾಳೆ ತಗೊಂಡೋಗಿದ್ದ, ಅಲ್ಲಿ ಉಳ್ಕೊಂಡಿದ್ದ ನಿಂಗ್ ಕೊಡ್ತಾಳೆ. ಓಲಿ ಬುಡಪ್ಪ, ಮಾದಪ್ಪನ್ ಪ್ರಸಾದ ಅಂದ್ಬಿಟ್ಟು ತಿಂದ್ರೆ ಒಟ್ಟಿಗೇನು ಆಗೋದಿಲ್ಲ. ಹೋಗವ ಅದೇನ್ ತತ್ತ ನಡಿ ತತ್ತಿನಿರ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಮತ್ತು ಸಮಯಾನುಸಾರ ರೈತರಿಗೆ ದೊರೀತಾ ಇಲ್ಲ. ಇದು ಪ್ರತಿ ವರ್ಷ ಸರ್ಕಾರಕ್ಕೆ ಮತ್ತು ಕೃಷಿಕರಿಗೆ ಎದುರಾಗುವಂತಹ ಒಂದು ತಲೆನೋವು. ಮುಂಗಾರು ಶುರು ಆಗ್ತಾ ಇದೆ ಅಂತ ಅಂದರೆ ರೈತರಿಗೆ ಅಗತ್ಯವಾಗಿ ಬೇಕಾದದ್ದು ಯೂರಿಯಾ ಗೊಬ್ಬರ. ಅದಕ್ಕಾಗಿ ರೈತರು ಅಂಗಡಿಗಳ ಮುಂದೆ ಸಾಲು ಹಚ್ಚಿ ನಿಲ್ಲೋದನ್ನು ನಾವು ನೋಡ್ತಾನೇ ಇರ್ತೀವಿ. ಅದ್ರ ಬದಲು ಮನೆಯಲ್ಲೇ ಅದನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರಿಂದ ಸಮಯ ಮತ್ತು ಹಣ ಕೂಡ ಉಳಿತಾಯ ಆಗುತ್ತೆ. ಕೃಷಿಯಲ್ಲಿ ಯೂರಿಯಾ ಗೊಬ್ಬರದ್ದು ಮಹತ್ವದ ಪಾತ್ರ. ಸಾರಜನಕ ಪೋಷಕಾಂಶವನ್ನು ಬಿಡುಗಡೆ ಮಾಡಿ ಬೆಳೆಗಳ ಪೋಷಣೆ ಮಾಡೋದ್ರಿಂದ ಯೂರಿಯಾ ಗೊಬ್ಬರ ಯಾವುದೇ ಬೆಳೆಗೂ ಬಹಳ ಸಹಕಾರಿಯಾಗುತ್ತೆ. ಹಾಗಾಗಿ ಜಗತ್ತಿನಾದ್ಯಂತ ಕೃಷಿಯಲ್ಲಿ ಯೂರಿಯಾ ಬಳಸೋದು ಸಾಮಾನ್ಯವಾಗ್ಬಿಟ್ಟಿದೆ. ಜಗತ್ತಿನಲ್ಲಿ ಉತ್ಪಾದನೆಯಾಗೋ ಒಟ್ಟಾರೆ ಯೂರಿಯಾದಲ್ಲಿ ಶೇಕಡ 90% ಯೂರಿಯಾ ಕೃಷಿ ಕ್ಷೇತ್ರದಲ್ಲೇ ಉಪಯೋಗ ಆಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಮತ್ತು ಇತರ ರಸಗೊಬ್ಬರಗಳು ಸಮಯಾನುಸಾರ ನಿರೀಕ್ಷಿಸಿದಷ್ಟು ದೊರೀತಾ ಇಲ್ಲ. ಪ್ರತಿ ವರ್ಷ ಭಾರತದ ಅನೇಕ ಕಡೆಗಳಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿ ಆಗ್ತಾನೇ ಇದೆ. ಮಳೆಗಾಲದ ಆರಂಭದ ಅವಧಿಯಲ್ಲಿ ಬೀಜಗಳ ಬಿತ್ತನೆ ಹಾಗೂ ಸಸಿಗಳ ನಾಟಿಯ ಸಂದರ್ಭದಲ್ಲಿ ರೈತರು ರಾಸಾಯನಿಕ ಗೊಬ್ಬರಗಳ ಮಾರಾಟ ಮಳಿಗೆಗಳ ಎದುರುಗಡೆ ಹಾಗೂ ಸರ್ಕಾರದ ದಾಸ್ತಾನು ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಲ್ತಾರೆ. ಆದರೂ ರೈತರಿಗೆ ಅಗತ್ಯ ಇರೋಷ್ಟು ಪ್ರಮಾಣದ ಯೂರಿಯಾ ಸಿಗೋದು ಬಹಳ ಕಷ್ಟ. ಈ ಸಮಸ್ಯೆಗೆ ಇಲ್ಲಿ ತನಕ ಶಾಶ್ವತ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸರ್ಕಾರ ಕೂಡ ಕಾಲಕಾಲಕ್ಕೆ ಪ್ರಯತ್ನ ಮಾಡ್ತಾನೆ ಇದೆ. ಆದರೆ ಈ ವಿಷಯದಲ್ಲಿ ರೈತರು ಗಮನಿಸಬೇಕಾದ ಅಂಶವೊಂದಿದೆ. ಇದಕ್ಕೆ ಸರ್ಕಾರದ ಮೇಲೆ ಅವಲಂಬಿತರಾಗದೆ ತಮ್ಮ ಮನೆಯಲ್ಲೇ ಸಾವಯವ ಯೂರಿಯಾ ಗೊಬ್ಬರನ ತಯಾರಿಸಿಕೊಳ್ಳೋದು. ರೈತರು ಸ್ವತಃ ಯೂರಿಯಾ ತಯಾರಿಸಿ ಉಪಯೋಗಿಸಿದ್ರೆ ದೊಡ್ಡ ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಸಾಧ್ಯ ಕೂಡ ಇದೆ. ಸಾವಯವ ಪದ್ಧತಿ ಮೂಲಕ ಎಮ್ಮೆ, ಹಸು ಮತ್ತಿತರ ದನ ಕರುಗಳ ಗಂಜಲ, ದೇಸಿ ರಾಸುಗಳ ಗಂಜಲ ಆದ್ರಂತೂ ತುಂಬ ಉತ್ತಮ. ಮತ್ತೆ ಮರಳನ್ನು ಬಳಸಿ ಕೇವಲ ಒಂದು ತಿಂಗಳಿನಲ್ಲಿ ತಮಗೆ ಅಗತ್ಯ ಇರುವಷ್ಟು ಯೂರಿಯಾನ ತಯಾರಿಸಿಕೊಳ್ಳಬಹುದು. ಮನೆ ಅಥವಾ ಜಮೀನಿನ ಪಕ್ಕದ ನೆರಳಲ್ಲಿ 5 ಅಡಿ ಉದ್ದ, 4 ಅಡಿ ಅಗ್ಲ ಹಾಗೂ 2 ಅಡಿ ಆಳದ ಗುಂಡಿ ತೆಗಿಬೇಕು. ಸಿಮೆಂಟ್ ತೊಟ್ಟಿಲು ಕೂಡ ಮಾಡಬಹುದು. ದನದ ಕೊಟ್ಟಿಗೆಯ ಪಕ್ಕದಲ್ಲಿ, ಅಂದರೆ ದನಗಳ ಗಂಜಲ ಹೊರ ಹೋಗುವ ಸ್ಥಳಕ್ಕೆ ಹೊಂದಿಕೊಂಡಂತೆ ಗುಂಡಿ ತೆಗೆದ್ರೆ ಒಳ್ಳೆಯದು. ಬಳಿಕ ಆ ಗುಂಡಿನಲ್ಲಿ 1.5 ಅಥವಾ 1.75 ಅಡಿವರೆಗೆ ಮರಳು ತುಂಬಬೇಕು. ಅದಕ್ಕೆ 30 ದಿನಗಳವರೆಗೆ ದಿನ ಇಡೀ ಲಭ್ಯ ಇರುವಂಥ ಗಂಜಲನ ಸುರಿತಾ ಇರಬೇಕು. ಈ ಪ್ರಕ್ರಿಯೆಯಿಂದ 30 ದಿನಗಳ ಬಳಿಕ ಮರಳಿನಲ್ಲಿ ಸಾರಜನಕದ ಅಂಶ ಕ್ರೋಢೀಕರಣಗೊಳ್ಳುತ್ತೆ. ಗುಂಡಿಯೊಳಗಿನ ಮರಳು ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಸಾರಜನಕದ ಅಂಶ ಕ್ರೋಢೀಕೃತ ಆಗಿದೆ ಅಂತ ಅರ್ಥ. 30 ದಿನಗಳ ನಂತರ ಮರಳನ್ನು ಗುಂಡಿಯಿಂದ ಹೊರತೆಗೆದು ಗೋಣಿ ಚೀಲಗಳ ಮೇಲೆ ಹರಡಿ 1-2 ದಿನ ನೆರಳಲ್ಲಿ ಒಣಗಿಸ್ಬೇಕು. ಆಮೇಲೆ ಚೀಲಗಳಲ್ಲಿ ತುಂಬಿ ನೆರಳಲ್ಲಿ ಶೇಖರಿಸಿಟ್ಟುಕೊಂಡು ಹಂತ ಹಂತವಾಗಿ ಬೆಳೆಗಳಿಗೆ ಉಪಯೋಗಿಸ್ಬೇಕು. ಮಾರುಕಟ್ಟೆಯಲ್ಲಿ ಲಭ್ಯ ಇರೋ ರಾಸಾಯನಿಕ ಯೂರಿಯಾದ ರೀತಿಯಲ್ಲಿನೇ ಸಾವಯವ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಬಳಸಬಹುದು. ಸಾವಯವ ಯೂರಿಯಾದಿಂದ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಅಂಶ ಲಭ್ಯವಾಗುತ್ತೆ. ಜೊತೆಗೆ ಬೆಳೆಗಳಿಗೆ ಅಗತ್ಯವಿರುವ ಇನ್ನಿತರ ಪೋಷಕಾಂಶಗಳು ಸಹ ದೊರೆಯುತ್ತೆ. ಈ ಯೂರಿಯಾದಲ್ಲಿ ರಾಸಾಯನಿಕಗಳು ಇಲ್ಲದೇ ಇರುವ ಕಾರಣ ಮಣ್ಣಿನ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತೆ, ಫಲವತ್ತತೆ ಹೆಚ್ಚಾಗುತ್ತೆ. 50 ಕೆಜಿ ಸಾವಯವ ಯೂರಿಯಾ ಒಬ್ಬ ರೈತ ತಯಾರು ಮಾಡ್ದ ಅಂತ ಅಂದರೆ ಅವನಿಗೆ 250 ರೂಪಾಯಿ ಉಳಿತಾಯ ಆಗುತ್ತೆ. ಎಲ್ಲ ರೈತರು ಕೂಡ ಈ ರೀತಿ ಸಾವಯವ ಯೂರಿಯಾನ ತಯಾರು ಮಾಡಿಕೊಂಡ್ರೆ ಪ್ರತಿ ವರ್ಷ ಎದುರಾಗುವಂತಹ ಸಮಸ್ಯೆ ಕಡಿಮೆ ಆಗುತ್ತೆ, ರೈತರಿಗೆ ಹಣ ಕೂಡ ಉಳಿಯುತ್ತೆ. ದಾಳಿಂಬೆ ಉತ್ಪಾದನೆಯಲ್ಲಿ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರವಾಗಿದೆ. ದೇಶದಲ್ಲಿ ಕಳೆದ 2 ದಶಕಗಳ ಅವಧಿಯಲ್ಲಿ ದಾಳಿಂಬೆ ವಿಸ್ತೀರ್ಣ ಉತ್ಪಾದನೆ ಮತ್ತು ರಫ್ತುಗಳಲ್ಲಿ ಬಹಳ ಹೆಚ್ಚಳ ಆಗಿದೆ. ಮಹಾರಾಷ್ಟ್ರ ದಾಳಿಂಬೆ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಮುಂದೆ ಇದ್ರೆ ನಂತರದ ಸ್ಥಾನಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿವೆ. ಜಾಗತಿಕ ಮಾರುಕಟ್ಟೆಯ ವಿಚಾರಕ್ಕೆ ಬಂದರೆ 2018 ಅಂಕಿಅಂಶದಂತೆ ದಾಳಿಂಬೆಯ ಮಾರುಕಟ್ಟೆ ಮೌಲ್ಯ 59,860 ಕೋಟಿ. ಇದು 2026 ವೇಳೆಗೆ 1,68,922 ಕೋಟಿಗೆ ಏರಿಕೆಯಾಗೋ ಅಂದಾಜಿದೆ. ಹಾಗಾಗಿ ದಾಳಿಂಬೆ ಬೆಳೆಗೆ ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ ಬೇಡಿಕೆ ಹೆಚ್ಚಾಗೋದಂತೂ ನಿಶ್ಚಿತ. ದಾಳಿಂಬೆ ಕೃಷಿ ಮಾಡಿ 10 ಲಕ್ಷ, 20 ಲಕ್ಷ, 1 ಕೋಟಿ, 2 ಕೋಟಿ ಸಂಪಾದನೆ ಮಾಡಿರೋ ರೈತರು ಕೂಡ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. 1 ಎಕರೆ ದಾಳಿಂಬೆ ಕೃಷಿ ಮಾಡೋದಕ್ಕೆ ಆರಂಭದಲ್ಲಿ ಸಸಿ ವೆಚ್ಚ, ಡ್ರಿಪ್ ಖರ್ಚು, ಗೊಬ್ಬರ, ಕೆಲಸದವ್ರ ಕೂಲಿ ಎಲ್ಲ ಸೇರಿ 1-1.5 ಲಕ್ಷ ಖರ್ಚು ಬರುತ್ತೆ. ಎಕರೆಗೆ 300 ದಾಳಿಂಬೆ ಗಿಡಗಳನ್ನ ಬೆಳೆಸಬಹುದು. ಒಳ್ಳೆಯ ಇಳುವರಿ ತೆಗೆದ್ರೆ 1 ಎಕರೆ ದಾಳಿಂಬೆಯಿಂದ 10-12 ಲಕ್ಷ ಆದಾಯ ಪಡಿಬಹುದು. ಈ ಬೆಳೆಯು ಹವಾಗುಣದ ಕಠಿಣ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ಬೆಳೆಯಾಗಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಬರ ನಿರೋಧಕ ಶಕ್ತಿ ಕೂಡ ಹೊಂದಿದೆ. ದಾಳಿಂಬೆ ಬರ ಸಹಿಷ್ಣು ಆಗಿರೋದ್ರಿಂದ ಒಣ ಪ್ರದೇಶಗಳಲ್ಲಿ ಇದನ್ನು ಆರಾಮವಾಗಿ ಬೆಳಿಬಹುದು. ಆರ್ದ್ರ ಪ್ರದೇಶಗಳಲ್ಲಿ ಶಿಲೀಂಧ್ರ ರೋಗಗಳಿಂದ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ. ಅಂದರೆ ಅತಿಯಾದ ನೀರು ನಿಲ್ಲುವ, ಮಳೆ ಬರುವ ಪ್ರದೇಶಗಳಲ್ಲಿ ಇದನ್ನು ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಮಲೆನಾಡಿನ ವಾತಾವರಣಕ್ಕೆ ಇದು ಅಷ್ಟಾಗಿ ಒಗ್ಗಲ್ಲ. ದಾಳಿಂಬೆಯಲ್ಲಿ ಕೀಟಬಾಧೆ ನಿಯಂತ್ರಣ ಬಹಳ ಮುಖ್ಯ. ದಾಳಿಂಬೆಯನ್ನು ಕಾಡುವ ದುಂಡಾಣು ಅಂಗಮಾರಿ ರೋಗ ಎಷ್ಟೋ ರೈತರು ದಾಳಿಂಬೆ ಬೆಳೆಯನ್ನು ಬಿಟ್ಟು ಬೇರೆ ಬೆಳೆಗಳತ್ತ ಹೋಗೋ ರೀತಿ ಮಾಡಿದೆ. ದಾಳಿಂಬೆಯ ಪ್ರಮುಖ ತಳಿಗಳನ್ನ ಹೆಸರಿಸೋದಾದರೆ ಮೃದುಲ, ಆರಕ್ತ, ರೂಬಿ ರೆಡ್, ಕೇಸರ್, ಭಗವಾ, ಸಿಂಧೂರ, ಭಾಗ್ವಾ, GBG1, ಜ್ಯೋತಿ ಮತ್ತು G137. ನಿರ್ದಿಷ್ಟ ಪ್ರದೇಶದ ಹವಾಗುಣ, ಮಣ್ಣಿನ ಗುಣಮಟ್ಟ ಆಧರಿಸಿ ತಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಕಸಿ ಮಾಡಿದ ಸಸಿಗಳನ್ನ ಪಡೆದ್ರೆ ಉತ್ತಮ ಇಳುವರಿ ಸಿಗುತ್ತೆ ಅಂತಾರೆ ರೈತರು. ಪ್ರತಿ ದಾಳಿಂಬೆ ಸಸಿಗೆ ಮಾರುಕಟ್ಟೆಯಲ್ಲಿ ಸುಮಾರು 40 ರೂಪಾಯಿ ಬೆಲೆ ಇದೆ. ಈ ದಾಳಿಂಬೆ ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ದಾಳಿಂಬೆಯಲ್ಲಿರುವ ಅಂಶ ನೆನಪಿನ ಶಕ್ತಿಯನ್ನು ವೃದ್ಧಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇಂದಿನ ದಿನಗಳಲ್ಲಿ ಅತಿಯಾಗಿ ಕಾಡುತ್ತಿರುವ ಅಧಿಕ ರಕ್ತದೊತ್ತಡದ ಸಮಸ್ಯೆಗೂ ಕೂಡ ರಾಮಬಾಣ ಈ ದಾಳಿಂಬೆ. ದಾಳಿಂಬೆ ಜ್ಯೂಸನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಸುಧಾರಿಸುತ್ತೆ ಅಂತಾರೆ ವೈದ್ಯರು. ದಾಳಿಂಬೆ ಕೇವಲ ನಮ್ಮ ದೇಹದೊಳಗಿನ ಆರೋಗ್ಯ ಕಾಪಾಡೋದು ಮಾತ್ರ ಅಲ್ಲದೆ ಚರ್ಮದ ಸೌಂದರ್ಯವನ್ನು ಕೂಡ ವೃದ್ಧಿಸುತ್ತೆ. ಚರ್ಮ ರೋಗ ತಜ್ಞರ ಪ್ರಕಾರ ಒಣ ಹಾಗೂ ನಿಸ್ತೇಜ ಚರ್ಮಕ್ಕೆ ದಾಳಿಂಬೆ ತುಂಬಾ ಒಳ್ಳೆಯದು. ಹಲವಾರು ರೀತಿಯ ಕ್ಯಾನ್ಸರ್ ತಡೆಗಟ್ಟುವ ಅಂಶಗಳು ಕೂಡ ಈ ದಾಳಿಂಬೆಯಲ್ಲಿ ಅಡಕವಾಗಿವೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 6 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೋಳಿ ಸಾಕಾಣಿಕೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ಹಾರೋಹಳ್ಳಿ ಗ್ರಾಮದ ಎಸ್ ಗುರುರಾಜ್ ಅವರೊಂದಿಗೆ ಸಂದರ್ಶನ. ಬಾಟ್ನಿ MSc ಮುಗಿಸಿ ಒಬ್ಬರು ಪ್ರಭಾಕರ್ ಅಂತ ಹೇಳಿ ನಮ್ಮ ಟ್ಯುಟೋರಿಯಲ್ಸ್ನಲ್ಲಿ ಬಯಾಲಜಿ ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು. ಅವಾಗ ಅವರು ಒಂದು ಹಾರ್ಟಿಕಲ್ಚರ್ ಹೈಬ್ರಿಡ್ ಸೀಡ್ಸ್ ಆ್ಯಂಡ್ ಆರ್ನಮೆಂಟಲ್ ಪ್ಲಾಂಟ್ ಸೆಂಟರ್ ಶುರು ಮಾಡಿದ್ರು. ಅದು ಆ ದಿವಸಗಳಲ್ಲಿ ಯಾರೂ ದುಡ್ಡು ಕೊಟ್ಟು ಗಿಡಗಳನ್ನು ಕೊಂಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಪೋಲ್ಟ್ರಿ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು. ಆಗ ನನ್ನನ್ನು ಮಾಮೂಲಿ ನೀವು ಕಾಲೇಜಿಗೆ ಹೋಗೋದು ಈ ಕೆಲಸಗಳನ್ನೆಲ್ಲ ಮಾಮೂಲಿ ಮಾಡ್ಕೊಳ್ಳಿ, ರಾತ್ರಿ ಹೊತ್ತು ನೀವು ನೋಡ್ಕೊಳ್ಳಿ, ಬೆಳಗ್ಗೆ ಹೊತ್ತು ನಾನು ನೋಡ್ಕೊತೀನಿ ಅಂತ ಹೇಳಿದರು. ನಾನು ಅವಾಗ ಒಪ್ಪಿಕೊಂಡು ಅವರೊಟ್ಟಿಗೆ ಪಾರ್ಟ್ನರಾಗಿ PUC ಓದೋ ದಿವಸಗಳಲ್ಲೇ ಕೋಳಿ ಕೃಷಿಯಲ್ಲಿ ತೊಡಕೊಂಡಿದ್ದೆ. 7 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ರೀಲಿಂಗ್ನಿಂದ ಆದಾಯ ಉತ್ಪಾದನೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ MN ಚಂದ್ರಶೇಖರ್ ಅವರೊಂದಿಗೆ ಮಾತುಕತೆ. ಕಂಪ್ಯೂಟರ್ ಎಡೆಡ್ ಟೆಕ್ಸ್ಟೈಲ್ ಡಿಸೈನ್ ಅಂತ, ಅದಕ್ಕೆ ಮತ್ತೆ ಕಾರ್ಡ್ ಪಂಚಿಂಗ್ಗೆ ಸಬ್ಸಿಡಿ ನಾವು 518,000 ಕೊಡ್ತೀವಿ. ಆಮೇಲೆ ಡೈಯಿಂಗ್ ಯೂನಿಟ್ಸ್ ಅಂದರೆ ಕಲರ್ ಹಾಕೋದಕ್ಕೆ, ಅದಕ್ಕೆ ನಾವು 1 ಡೈಯಿಂಗ್ ಯೂನಿಟ್ ಅನ್ನೋದಕ್ಕೆ 7.5 ಸಬ್ಸಿಡಿ ಇದೆ. ಎಲ್ಲ ಮಿಷಿನರಿ ಸಬ್ಸಿಡೀಸೆ. ಅದೇ ಥರ ಆರ್ಮ್ಡ್ ಡೈಯಿಂಗ್ ಯೂನಿಟ್ ಅಂತಿದೆ, ಅದಕ್ಕೆ ನಾವು ಸಬ್ಸಿಡಿ 18,00,000 ಕೊಡ್ತೀವಿ. ಆಮೇಲೆ ಪ್ರಿಂಟಿಂಗ್ ಯೂನಿಟ್ಸ್, ಸಿಲ್ಕ್ ಪ್ರಿಂಟಿಂಗ್ ಯೂನಿಟ್ಸ್ಗೂ ನಾವು ಸಬ್ಸಿಡಿ ಕೊಡ್ತೀವಿ. 8 ಬುಧವಾರ ಮೇವು ಮೆಲುಕು, ಮೇವಿನ ಬೆಳೆಗಳ ಸುಧಾರಿತ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ AB ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಕಾಳುಗಳು ಬಂತಂದ್ರೆ ಪಲ್ಸಸ್, ಕಾಳುಗಳು ಬಂತಂದ್ರೆ ಹೆಸರುಕಾಳು, ಉದ್ದು, ಹಲಸಂದೆ, ಈ ತರ ನಾವು ಹೆಸರುಕಾಳಲ್ಲಿ KKM3 ಅಂತ, ಉದ್ದಿನಲ್ಲಿ ನಮ್ಮ ಯೂನಿವರ್ಸಿಟಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಹೊಸದಾಗಿ ಬಿಡುಗಡೆ ಮಾಡಿರ್ತಕ್ಕಂಥ LBG 79 ಅಂತೇಳಿ, ಅದೇನು ಆಫ್ಟರು ಭತ್ತ ಕಟಾವು ಆದಮೇಲೆ ಈ ಒಂದು ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ಟೀನರ್ಸುಪುರ ಬನ್ನೂರು ಏರಿಯಾದಲ್ಲಿ ಎಸ್ಪೆಷಲಿನೂ ಆಫ್ಟರು ಪ್ಯಾಡಿ ಭತ್ತ ಹಾರ್ವೆಸ್ಟ್ ಆದಮೇಲೆ ಅದನ್ನು ಫ್ಯಾಲೋ ಲ್ಯಾಂಡಾಗಿ ಹಾಕ್ತಾರೆ. ಸೊ ಆ ಫ್ಯಾಲೋ ಲ್ಯಾಂಡಲ್ಲೇ ಸುಮಾರು 1-6 ಕ್ವಿಂಟಾಲು 1 ಉದ್ದು ಬರುತ್ತೆ. January 9 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ BT ಭದ್ರೇಶ್. ಕೇಂದ್ರ ಸರ್ಕಾರ ಒಂದು ಮಾದರಿಯನ್ನು ಬಿಡುಗಡೆ ಮಾಡಿದೆ, ಅದಕ್ಕೊಂದು ಗೈಡ್ಲೈನ್ಸನ್ನು ಯಾವ ರೀತಿ ರಚನೆ ಮಾಡಬೇಕಂತ. ಅದು ಒಂದು ಕ್ಲಸ್ಟರ್ ಬೇಸ್ಡ್ ಅಂದರೆ ಹೇಗೆ ಅಂತ ಹೇಳಿದ್ರೆ, ಒಂದು ರೈತ ಉತ್ಪಾದಕ ಕಂಪ್ನಿ ಅಂತ ಹೇಳಿದ್ರೆ ಯಾರು ಪ್ರಾಥಮಿಕ ಉತ್ಪಾದನೆ ಮಾಡ್ತಿದಾರೋ ರೈತರು ಅವ್ರನ್ನ ಒಳಗೊಂಡಂಥ ಒಂದು ಕಾನೂನಾತ್ಮಕ ಘಟಕ, ಅದು ಒಂದು ಸಂಸ್ಥೆ, ಅದನ್ನು ರಚನೆ ಮಾಡೋಂಥದ್ದು ನಮ್ಮ ದೇಶದ ಆ್ಯಕ್ಟ್. ಸಹಕಾರ ತತ್ವ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪನಿ ಆ್ಯಕ್ಟ್ ಅಂತ ಏನು ಕಳಿತೀವಿ, 1956 ಕಂಪನಿ ಆ್ಯಕ್ಟ್, ಅದನ್ನು 2013 ಅದನ್ನು ಒಂದು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಆ ಕಾಯ್ದೆಯನ್ನು ತಂದಿದ್ದಾರೆ. ಅದು ಅವಾಗ ಆ ಮಾದರಿಯಲ್ಲಿ ನಾವು ಕಂಪನಿ ಆ್ಯಕ್ಟಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಇದುವರೆಗೂ ರಚನೆ ಮಾಡ್ಕೊಳ್ತಾ ಬಂದಿದ್ದೇವೆ. January 10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. 11ರಂದು ಶನಿವಾರ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಹನೂರು ತಾಲೂಕು ಕೆಂಪನಹಟ್ಟಿ ಗ್ರಾಮದ ಕೃಷಿಕ ದಂಪತಿ ರಮೇಶ್ ನಾಗರಾಜ್ ನಲ್ಗೆ ಮತ್ತು ಅಶ್ವಿನಿ ರಮೇಶ್ ನಲ್ಗೆ. ಇವಾಗ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ನಾವೇನಾದ್ರು ಒಂದು ಮಾಡಿಡಬೇಕು ಅಂತ ಒಂದು ಧ್ಯೇಯ ಇದೆ. ಅದು ನನಗೆ ಲಾಭ ಅಂತಲೇ ಅಂದ್ಕೊಳ್ತೀನಿ. ಅದು ಇಮಿಡಿಯೇಟಾಗಿ ದುಡ್ಡು ಬರದೇ ಇರ್ಬೋದು, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನ್ನ ಮಕ್ಕಳಿಗೆ ಏನೋ ಒಂದು ನೆಲೆ ಇದೆ. ಇವಾಗ ನನ್ನ ದೊಡ್ಡ ಮಗ ಇವಾಗ ಐ ಐ ಟಿ ಡೆಲ್ಲಿಯಲ್ಲಿ ಓದಿ ಸಿಂಗಾಪುರಲ್ಲಿದ್ದಾನೆ ಪಿ ಎಚ್ ಡಿ ಮಾಡಿಕೊಂಡು. ಆದರೂ ಅವನು ಹೇಳೋದು ಏನು ಅಂದರೆ, ಅಮ್ಮ ನಾವೇನಾದರೂ ಎಕ್ಸ್ಪ್ಲೋರ್ ಮಾಡಿರ್ಬೋದು ವರ್ಲ್ಡಲ್ಲಿ, ವಾಪಸ್ ಇಲ್ಲೇ ಬರಬೇಕಮ್ಮ, ನಮಗೆ ಇಮಿಡಿಯೇಟಾಗಿ ಗ್ರೋ ಮಾಡಿ ಏನಾದರೂ ತಿನ್ನಬೇಕು ಅಂದರೆ ನಮಗೊಂದು ನೆಲ ಬೇಕು. ಅದು ಅಪ್ಪ ಚೆನ್ನಾಗಿ ಆ ನೆಲನ ಆರ್ಗ್ಯಾನಿಕ್ ಸಾಯಿಲ್ ಆಗಿ ಮಾಡಿ ಕನ್ವರ್ಟ್ ಮಾಡ್ತಿದ್ದಾರೆ. ಅದು ತುಂಬ ಇಂಪಾರ್ಟೆಂಟು, ಇದನ್ನು ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಅವನಿಗೂ ರಿಯಲೈಸ್ ಆಗಿದೆ ಅಲ್ಲಿ ಬೇರೆ ದೇಶದಲ್ಲಿದ್ರು. ಜನವರಿ 12 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅದೇನಪ್ಪ ಅದೇನೋ ಕಣ್ ಕಾಣದೇ ಇರೋರು ಏನೋ ಅದೆಲ್ಲ ಕೊನೆಗೊಳಿಸ್ಬೇಕು ಅಂತ ಅನ್ಕೊಂಡು ಅದೇನೋ ಬೋರ್ಡ್ ಹಾಕೊಂಡ್ಬಿಟ್ಟಿದ್ರು ಕಂಜಯ್ಯ ನಿವಾರಣೆ ಮಾಡಿ ಅಂತಲೇ. ಓಹೋ ಏನವ ಅಂಧ.